ಬಹಳ ಹಳೆಯ ಕಾಲದ ಮನೆ. ಸುಮಾರು 20 ವರ್ಷದ ಹಿಂದೆ ಮತ್ತೆ ಅದನ್ನು ಪುನರ್ ಅಭಿವೃದ್ಧಿ ಮಾಡಿದ್ದಾರೆ, ಅಂದರೆ ರಿನೋವೇಟ್ ಮಾಡಿದ್ದಾರೆ. ಈಗೂ ಕೂಡ ಇಲ್ಲಿ ಅತ್ಯಂತ ಭವ್ಯವಾದ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ವಾಸವಾಗಿರ್ತಾರೆ. ಅವರ ಅನುಭವವನ್ನು ಕೇಳೋಣ, ಈ ತೋಟ ಮತ್ತೆ ಗಾರ್ಡನಿಂಗ್ ಅದರ ಮೇಂಟೆನೆನ್ಸು ಕಷ್ಟ ಸುಖ ಏನು ಅಂತ. ಮೇಡಮ್, ಈಗ ನೀವು ತಿಳುವಳಿಕೆಯಿಂದ ಈ ಮನೆಯನ್ನು ನೋಡ್ತಾ ಇದ್ರಿ, ಗಾರ್ಡನಿಂಗ್ ನೋಡ್ತಾ ಇದ್ರಿ, ಇಲ್ಲೇ ಅಂಗಳದಲ್ಲಿ ಆಡಿದಿರಿ, ಬೆಳೆದಿದ್ದೀರಿ, ಏನ್ ಅನ್ಸುತ್ತೆ? ಬಾಂಬೆನಲ್ಲಿನೇ ಹುಟ್ಟು ಬೆಳೆದಿದೆ, ಬಟ್ ಸಮ್ಮರ್ ವೆಕೇಶನ್ಸ್ ಒಳ್ಳೆಯಾಗ ಇಲ್ಲೇ ಧಾರವಾಡಕ್ಕೆ ಬರ್ತಿದ್ವಿ, ಯಾಕೆಂದ್ರೆ ನಮ್ಮ ಅಮ್ಮ ಇಲ್ಲೇ ಇರ್ತಿದ್ರು, ಈ ಮನೆಯಲ್ಲೇ ಇರ್ತಿದ್ರು. ಸಣ್ಣವರಿದ್ದಾಗಿಂದನ ಇಲ್ಲಿ ನಮ್ಮ ಕಸಿನ್ಸ್ ಕೂಡ ಈ ಮನೆಯಲ್ಲೇ ಆಡ್ತಿದ್ವಿ. ಇಲ್ಲ ಅವಾಗೆ ಬಹಳ ಇಷ್ಟ ಗಾರ್ಡನ್ ಅಂತೂ ಇದ್ದಿದ್ದಿಲ್ಲ. ಆಫ್ಟರ್ 1996 ನಲ್ಲಿ ನಮ್ಮ ಪೇರೆಂಟ್ಸ್ ಇಲ್ಲಿ ಬಂದು ಸೆಟಲ್ ಆದ್ರು ಆಫ್ಟರ್ ರಿಟೈರ್ಮೆಂಟ್. ಅವಾಗೆ ಎಲ್ಲ ಗಾರ್ಡನ್ ಇಲ್ಲ ಅವ್ರಿಗೆ ಸೇರ್ತಿತ್ತು ಸ್ವಲ್ಪ ಗಾರ್ಡನಿಂಗ್ ಮಾಡೋದೆಲ್ಲ. ಸೊ ಅವಾಗ ಗಾರ್ಡನ್ ಎಲ್ಲ ಚಾಲು ಮಾಡಿದ್ರು. ಆಮೇಲೆ ಮನಿನೂ ಸ್ವಲ್ಪ ರಿನೋವೇಟ್ ಮಾಡಿದ್ವಿ, ಯಾಕಂದ್ರೆ ಬಹಳ ಸ್ವಲ್ಪ ಹಳೆ ಮನಿ ಇತ್ತು. ಪೇರೆಂಟ್ಸ್ ಅವರು ಬಾಂಬೆದವರು ಇದ್ರು ಅಂತ ಹೇಳಿ ಅವ್ರಿಗೆ ಬಾಂಬೆ ಸ್ಟೈಲ್ ಸ್ವಲ್ಪ ಒಳಗೆ ಅಟ್ಯಾಚ್ ಬಾತ್ರೂಮ್ ಇಂಥವೆಲ್ಲ ಮಾಡಕ್ಕೆ ದೆನ್ ದೇ ರಿನೋವೇಟ್ ಮಾಡಿ ಅಂಡ್ ದೆನ್ ಈಗ ಹೌಸ್ ಒಳಗೇನು ಚೆನ್ನಾಗಿದೆ. ಆಮೇಲೆ ಗಾರ್ಡನ್ ಮೇಂಟೈನ್ ಮಾಡಿದೇವಿ. ಕೊಕೊನಟ್ ಟ್ರೀಸ್ ಅದಾವು, ಅಶೋಕ ಟ್ರೀ ಐತಿ, ಸ್ವಲ್ಪ ರೋಸಸ್ ಅದಾವು, ಹಿಬಸ್ಕಸ್ ಅದಾವು. ನೈಸ್ ಪ್ಲೇಸ್ ಇದಕ್ಕೆ ಆಸ್ ಅ ರಿಟೈರ್ಡ್ ಲೈಫ್. ಮನಿ ಯಾವಾಗ್ಲೂ ತಂಪಾಗಿ ಇರುತ್ತೆ. ಎಸ್, ಬಹಳ ತಂಪಿರ್ತದೆ. ಸಮ್ಮರ್ನಾಗಂತೂ ಬಹಳ ತಂಪ. ಅಂಡ್ ವೆನ್ ಇಟ್ ಇಸ್ ಮಾನ್ಸೂನ್ ಅಂಡ್ ವಿಂಟರ್ ಅಂತೂ ಇಟ್ ಇಸ್ ರಿಯಲಿ ಕೋಲ್ಡ್. ಈಗ ರಿನೋವೇಟ್ ಮಾಡೋದು ಅವಶ್ಯಕತೆ ಇತ್ತ? ನಾವು ಯಾವಾಗೂ ಬಾಂಬೆನಾಗೆ ಇದ್ವಲ್ಲ, ಸೊ ವಿ ವಾಂಟೆಡ್ ನಮ್ ಬಾತ್ರೂಮ್ಸ್ ಗಿತ್ರೂಮ್ಸ್ ಸ್ವಲ್ಪ ಒಳಗೆ ಬೇಕಾಗಿತ್ತು. ಅಂಡ್ ಆಸ್ ಮಮ್ಮಿ ಡ್ಯಾಡಿ ಓಲ್ಡ್ ಓಲ್ಡ್ ಹಾಕೋತ್ ಹೊಂಟಿದ್ರು, ಮತ್ತೆ ಅದಕ್ಕೆ ದೇ ವಾಂಟೆಡ್ ಎಲ್ಲಾ ಥಿಂಗ್ಸ್ ನಿಯರ್ ಬೈನ ಅಂತ ಹೇಳಿ ಅವ್ರು ರಿನೋವೇಟ್ ಮಾಡ್ಕೊಂಡ್ರು. ಅಂಡ್ ಮೊದಲು ಸಣ್ಣ ಸಣ್ಣ ರೂಮ್ಸ್ ಇದ್ದು, ದೆನ್ ಈಗ ಒಂದ್ ಸ್ವಲ್ಪ ರೂಮ್ಸ್ ದೊಡ್ಡ ಮಾಡ್ಕೊಂಡ ಇರಕ್ ಬೇಸಿದೆ. ಸರ್, ನಿಮ್ಮ ಅನುಭವ ಹೇಳಿ. ನಾನು ಪ್ರಮೋದ್ ಭೂಮರೆಡ್ಡಿ ಅಂತ. ಈ ಉಳ ಜೊತೆ ನಂದು 1990 ಮದುವೆ ಆಯ್ತು. ಆ ನಂತರನೆ ಇಲ್ಲಿ ಈ ಸೈಡ್ ನಲ್ಲಿ ಬರ್ತಾ ಹೋಗ್ತಾ ಇದ್ದಾನೆ, ಇಲ್ಲ ಅಂದ್ರೆ ನಮ್ಮ ಊರು ಗದಗು. ಹಾಲಿಡೇಸ್ ನಲ್ಲಿ ಇದಾದಾಗ ಬರೋದು, ಇದ್ ಮಾಡ್ತಾ ಇದ್ದೆ. ಬಟ್ ಐ ಹ್ಯಾವ್ ಅಬ್ಸರ್ವ್ ಮಾಡಿದಾಗ ಮಳೆಗಾಲದಲ್ಲಿ ಆಯ್ತು, ಇದರಲ್ಲಿ ಆಯ್ತು, ಒಳ್ಳೆ ಕ್ಲೈಮೇಟ್ ಚೆನ್ನಾಗಿರ್ತದೆ. ಸೊ ಇಟ್ ಇಸ್ ಲೈಕ್ ಎನ್ ಹಾಲಿಡೇ ಹೋಮ್ ಫಾರ್ ಅಸ್. ಹೀಗಾಗಿ ವೆನ್ ಎವರ್ ಬಾಂಬೆದಲ್ಲಿ ನಮ್ಗೆ ಸ್ವಲ್ಪ ಇದ ಅನ್ಸಿದ್ರೆ ಗುಡ್ ಟೈಮ್ಸ್ ವಿ ಐ ಯೂಶಲಿ ಕಮ್. ಯಾಕೆ ಬಾಂಬೆ ಬೋರ್ ಅನ್ಸುತ್ತೆ? ಬೋರ್ ಅಂದ್ರೆ ಬೋರ್ ಏನ ಆಗೋದಿಲ್ಲ, ಕೆಲಸದಲ್ಲಿದ್ದಾಗ ಸರಿ ಇರ್ತದೆ. ಕೆಲಸದಲ್ಲಿರುವಾಗ ನಾವು ಬಿಸಿ ಇರ್ತೇವೆ, ಆದ್ರೆ ಬೇರೆ ಹಿಂಗೆ ಲೈಕ್ ಲೀಜರ್ಲಿ ಇದಾಗ್ಲಿ ಒಂದು ನ್ಯಾಚುರಲ್ ವಾತಾವರಣ ಆಗ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ಅಲ್ಲಿ. ಇಲ್ಲಿ ರಾತ್ರಿ ಹೊರಗಡೆ ಈವನ್ ನಾವು ಗಾರ್ಡನ್ ನಲ್ಲಿ ಹೋದ್ರೆ ಕೂಡ ಆಕಾಶದಲ್ಲಿ ಎಲ್ಲ ಸ್ಟಾರ್ಗಳನ್ನ ನೋಡ್ಲಿಕ್ಕೆ ಸಿಗ್ತದೆ, ಅಲ್ಲಿ ಯಾವುದೇ ರೀತಿಯಲ್ಲಿ ಸಿಗೋದಿಲ್ಲ ನಮ್ಗೆ. ಆಮೇಲೆ ಬೆಳಗಿನ ಜಾವದಲ್ಲಿ ಎಲ್ಲಾ ಪಕ್ಷಿಗಳದ ಸೌಂಡ್ ಆಗ್ಲಿ ಮತ್ತೆ ಇಣಿಚೆದಾಗ್ಲಿ, ಸೊ ಇವೆಲ್ಲ ನಮ್ಗೆ ವಿ ಕ್ಯಾನ್ ಹಿಯರ್ ಅಂಡ್ ಎಂಜಾಯ್. ಹೀಗಾಗಿ ವಿ ಫೀಲ್ ವೆರಿ ಗುಡ್ ಫಾರ್ ದಿಸ್ ಪ್ಲೇಸ್, ಸೊ ವಿ ರಿಯಲಿ ಎಂಜಾಯ್. ಮಾಡಿ ಹಾಗೆ ಸುತ್ತ ಕಡೆ ಗಾರ್ಡನಿಂಗ್ ಮಾಡಿದ್ರಿ, ಅದರಲ್ಲಿ ಹಸಿರು ಹಾಸು ಹುಲ್ಲನ್ನ, ಅದು ಬಹಳ ಚಂದ ಕಾಣುತ್ತೆ. ಅನೇಕರು ಬಂದು ಇಲ್ಲಿ ಶೂಟಿಂಗ್ ಕೂಡ ಮಾಡಿದಾರೆ ಅಂತ ಹೇಳ್ತಾಯಿದ್ರು. ಏನನ್ಸು? ಹಾ, ಇದು ಮನಿ ಹಿಂಗೆ ಇದೆ, ಟಿವಿ ಸೀರಿಯಲ್ ಹೆಂಗ್ ತೋರಿಸ್ತಾರಲ್ಲ ಹಂಗೆ ಇದೆ. ಸೊ ಸ್ಟಾರ್ಟಿಂಗ್ ನಾಗ ಒಂದ್ ಸ್ವಲ್ಪ ಬಂದಿದ್ರು ಟಿವಿ ಸೀರಿಯಲ್ ದವರು, ಬಟ್ ಆಫ್ಟರ್ ದಟ್ ಪೇರೆಂಟ್ಸ್ ಇಲ್ಲೇ ಸೆಟಲ್ ಆದ್ಮೇಲೆ ದೆನ್ ದೇ ಡಿಂಟ್ ಅಲೌ. ಅಂದ್ರೆ ಮೇನ್ ನಮ್ದು ಇದನ್ ಮಾಡ್ಬೇಕಾದ್ರೆ ನಾವು ಮೊದಲಿನ ಏನ್ ಆಕಾರ ಹಂಚಿನ ಮನೆ ಇತ್ತು, ಹೊರಗಡೆಯಲ್ಲಿ ಏನು ಡಿಸ್ಟರ್ಬ್ ಮಾಡ್ಲಿಲ್ಲ ಮಾಡುವಾಗ. ಸೊ ಅದನ್ನ ಹೊರಗಡೆಲ್ಲ ಮೊದಲಿಂದ ಏನಿತ್ತು ಅದೇ ಎಲ್ಲ ಇದು ಇಟ್ಟು ಬರೀ ಇನ್ಸೈಡ್ ನಲ್ಲಿ ಮಾಡಿಫಿಕೇಶನ್ ಆಗ್ಲಿ ರಿನೋವೇಷನ್ ಆಗ್ಲಿ ಮಾಡಿದ್ದೇವೆ. ಅದಕ್ಕೆ ಅದ್ರ ಲುಕ್ ಹೊರಗಡೆಯಿಂದ ಕಾಣುವಾಗ ನಿಮಗೆ ಮತ್ತೆ ಮೊದಲು 100 ವರ್ಷದ ಮೊದಲು ಏನು ಕಾಣ್ತಾ ಇತ್ತು ಹಾಗೆ ಇದೆ ಅದು. ಹೀಗಾಗಿ ಜನಕ್ಕೆ ಅದರದ್ದು ಶೂಟಿಂಗ್ ತೆಗೆಯುವಾಗ ಅಥವಾ ಗಾರ್ಡಿಂದು ಪ್ಲಸ್ ಗಾರ್ಡನ್ ಮಾಡಿ ಮತ್ತೆ ಇದನ್ ಮಾಡುವಾಗ ಅದರದ್ದು ಕಾಂಬಿನೇಷನ್ ಇರೋದ್ರಿಂದ ಜನಕ್ಕೆ ಅದು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಅನಿಸ್ತದೆ. ಮನೆ ಕಟ್ಟುವುದು ಸರಳ, ಗಾರ್ಡನ್ ಮಾಡೋದು ಸರಳ, ನಿರ್ವಹಣೆ ಮಾಡೋದು ಒಳ ಕಷ್ಟ. ಹೇಗೆಲ್ಲ ಮಾಡ್ತಾ ಇದ್ರಿ? ಅದೇ ಹೀಗೆ ಅದು ಮೇಂಟೈನ್ ಅಂದ್ರೆ ಸ್ವಲ್ಪ ತೊಂದರೆ ಇದೆ. ಆದ್ರೆ ನಮ್ಗೆ ಒಂದು ನಮ್ಮ ಇದರಲ್ಲಿ ಅಂತಂದ್ರೆ ನಮ್ಗೆ ಈ ಮನೆ ಕಟ್ಟುವಾಗನೆ ಒಬ್ಬ ಅಪ್ಪಣ್ಣ ಅಂತ ಹೇಳಿ ಒಬ್ಬ ಜನ ಅವನು ಕೂಲಿ ಇದರಲ್ಲಿ ಈ ಮನೆ ಕಟ್ಟುವಾಗ ಇದ್ದ. ಅವನು ಮಾಡ್ತಾ ಮಾಡ್ತಾ ಇದು ಮಾಡುವಾಗ ಅವ್ರದ್ದು ಏನೋ ಒಂದು ಕೆಲಸ ಬಿಟ್ಟು ಹೋಯ್ತಂತೆ ಅವನಿಗೆ, ಅದಕ್ಕೆ ಅವನು ಇಲ್ಲೇ ಇದ್ದು ಬಿಟ್ಟ ನಮ್ಮ ಹತ್ರನೇ. ಸೊ ಹೀಗಾಗಿ ಅವನು ಮಾಡಿರೋ ಎಲ್ಲ ಗಾರ್ಡನ್ ಇದು ಎಲ್ಲ ಅವನೇ ಮೇಂಟೈನ್ ಮಾಡ್ತಾನೆ. ಹೀಗಾಗಿ ಅವನ್ನ ಇರೋದ್ರಿಂದ ನಮ್ಗೆ ಜಾಸ್ತಿ ತೊಂದರೆ ಆಗೋದಿಲ್ಲ. ಅವನು ಬಹಳ ಕುಶಲ ರೀತಿಯಿಂದ ಇದನ್ ಮಾಡಿ ಮೇಂಟೈನ್ ಮಾಡಿ ಸರಿ ನೋಡ್ಕೊಂಡಿದ್ದಾನೆ. ಹೀಗಾಗಿ ಅದು ಬಹಳ ನಮ್ಗೆ ತೊಂದರೆ ಆಗಲಿಲ್ಲ. ವಿ ಆರ್ ಎಂಜಾಯಿಂಗ್. ಅಪ್ಪಣ್ಣ ಇದ್ದಾನೆ, ಅದಕ್ಕೆ ಇದು ವೆಂಕಟೇಶ್ ಪ್ರಸಾದ್ ಮನಿ ಇದೆ. ಅಂದ್ರೆ ಒಬ್ರು ಸತತವಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಮತ್ತೆ ಇಲ್ಲಿ ಏನೇನು ಇದೆ ಮನೆ ಒಳಗಾಗ್ಬೋದು ಹೊರಗಾಗ್ಬೋದು ಎಲ್ಲಾ ಕಡೆಯೂ ಕೂಡ ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ಅದೇ ಅವನು ಅವನಂತ ಅವನು ಸಿನ್ಸಿಯರ್ ಒಬ್ಬ ಜನ ಸಿಕ್ಕೋದ್ರಿಂದ ನಮ್ಗೆ, ಹೀಗಾಗಿ ಇನ್ನೂವರೆಗೆ ನಾವು ತೊಂದರೆ ಏನು ನಮ್ಗೆ ಅದರದ್ದು ಏನ್ ತೊಂದರೆ ಆಗ್ತದೆ ಅದ್ ಮೇಂಟೈನ್ ಮಾಡಬೇಕಾದ್ರೆ ಅಂತದೇನು ಇನ್ನೂವರೆಗೆ ನಮ್ಗೆ ಇದಾಗ್ಲಿಲ್ಲ. ನಮ್ಮ ಮದರ್ ಮಿಸ್ಸಸ್ ಗಂಗಾವಾಯ್ ಪಾಟೀಲ್ ಅವಳಿಗೂ ಬಹಳ ಇಂಟ್ರೆಸ್ಟ್ ಇದೆ ಮನಿ ಮೇಂಟೈನ್ ಇಡಕ್ಕೆ, ಗಾರ್ಡನ್ ಮೇಂಟೈನ್ ಇಡಕ್ಕೆ. ಅದಕ್ಕೆ ಅವರಿಬ್ಬರದ್ದು ಕಾಂಬಿನೇಷನ್ ಇದು ವೆಂಕಟೇಶ್ ಪ್ರಸಾದ್ ತುಂಬಾ ಚೆನ್ನಾಗಿದೆ. ನಾಯಿ ಸಾಕುವುದು ಅಥವಾ ಪ್ರಾಣಿ ಸಾಕುವುದು, ಮೀನ ಸಾಕುವುದು, ಆಮೆ ಸಾಕುವುದು, ಇವೆಲ್ಲವೂ ಕೂಡ ಒಂದು ಹವ್ಯಾಸ ಇದ್ದೇ ಇರುತ್ತೆ. ಬೇಕಾವೆಲ್ಲ ಯೂಶಲಿ ಅವರೆಲ್ಲ ನಾಯಿಗೆ ಎಲ್ಲ ಸಾಕಕ್ಕ ಹಿಂಗ್ ದೊಡ್ಡ ಮನಿ ಇದ್ದಾಗೆ ಚೆನ್ನಾಗಿರ್ತದೆ. ಬಟ್ ಅವು ಇಷ್ಟ ಇಮೋಷನಲ್ ಆಗ್ಬಿಡ್ತಾರು, ಅವ್ಗೆ ಅವಕ್ಕೆ ಏನಾರ ಆತ ಅಂದ್ರೆ ನಮಗೂ ಸೇರಲ್ಲ. ಆಮೇಲೆ ಅವ್ರ ಬಿಟ್ಟು ಎಲ್ಲೂ ಹೋಗಕ್ ಆಗಲ್ಲ, ಯಾರು ಒಬ್ರು ಬೇಕು, ಅವ್ರದ್ದು ಅಟ್ಯಾಚ್ಮೆಂಟ್ ಬಾಳ ಇರ್ತದೆ. ಅದಕ್ಕ ನಾವು ಇಡಂಗಿಲ್ರಿ ನಾಯಿಗಳು. ಹೌದಲ್ಲ, ಸಾಕೋದು ಅದು ಕೂಡ ನಿರ್ವಹಣೆ ಇದೆ. ದಿನ ಅನ್ನೋದಕ್ಕೆ ನೀರ್ ಕುಡಿಸ್ಬೇಕು, ಆಹಾರ ಹಾಕ್ಬೇಕು ಅಲ್ಲ. ಅದಕ್ಕೆ ಈಗ ಅದೆಲ್ಲ ಮಾಡೋದ್ರಿಂದ ಅದು ಇದಾದ್ಮೇಲೆ ಈಗ ನಾವು ಸ್ಲೋಲಿ ಅಂದ್ರೆ ಮತ್ತೆ ಹೊಳ್ಳಿ ನೇಚರ್ ನಲ್ಲೇ ಬಿಡೋ ಒಂದು ವಿಚಾರದಲ್ಲಿ ಇದ್ದು ಮೊನ್ನೆ ತಾನೇ ಆಮೆ ನಾವು ಗಾರ್ಡನ್ ಗೆ ಬಿಟ್ಬಿಟ್ಟಿದ್ದೇವೆ. ಈಗ ಮೊದಲು ಇದರಲ್ಲಿ ಇಡೋದಕ್ಕಿಂತ ಗಾರ್ಡನ್ ನಲ್ಲಿ ಅದಕ್ಕೆ ಪಾಂಡ್ ಮಾಡಿ ಅದಕ್ಕೆ ಯಾವ್ದು ಸೇರಿದ್ರೆ ಅದು ಇರ್ತದಂತೆ. ಅದು ಗೊತ್ತಾದ್ಮೇಲೆ ನಾವು ಈಗ ಗಾರ್ಡನ್ ನಲ್ಲೇ ಬಿಟ್ಬಿಟ್ಟಿದ್ದೇವೆ ಅದಕ್ಕೆ. ಸೊ ಹೀಗಾಗಿ ನ್ಯಾಚುರಲ್ ನಲ್ಲಿ ಬೆಳೀಲಿ ಅಂತ ನಮ್ದು ಒಂದು ಉದ್ದೇಶ. ಒಟ್ಟು ಗಾರ್ಡನ್ ಅಲ್ಲಿದೆ ಎಲ್ಲಿದೆ ಗೊತ್ತಿಲ್ಲ ನಮ್ದು. ನೀರಿನ ಕಮಲ್ ಪಾಂಡ್ ನಲ್ಲಿ ಒಳಗಡೆ ಇರ್ತದೆ. ಅಂದ್ರೆ ಎರಡು ಅದ್ರದ್ದು ಆ ಜಾತಿ ಹೇಗಿದೆ ಅಂದ್ರೆ ನೀರಿನಲ್ಲಿ ಕೂಡ ಇರ್ತದೆ, ಹೊರಗಡೆ ಕೂಡ ಇರ್ತದೆ. ಅದು ಆ ಟೈಪ್ ಜಾತಿ ಇದೆ. ಹೀಗಾಗಿ ನಾವು ಅದಕ್ಕೆ ಎಲ್ಲ ಅದು ತಿಳ್ಕೊಂಡ ಮೇಲೆ ಅದನ್ನ ಅದರಲ್ಲಿ ಅದೇ ಪಾಂಡ್ ನಲ್ಲಿ ಬಿಟ್ಬಿಟ್ಟಿದ್ದೇವೆ. ಹೀಗಾಗಿ ಐ ಥಿಂಕ್ ಸೋ ಇಟ್ಸ್ ಎಂಜಾಯಿಂಗ್. ನಾವು ಇಲ್ಲಿ ಸುತ್ತಮುತ್ತ ಮನೆಗಳನ್ನು ನೋಡಿದ್ದೀವಿ, ಜಾಗ ಸಾಕಷ್ಟು ಇದೆ, ನಿಮ್ಮಷ್ಟೇ ಇದೆ, ಆದ್ರೆ ಗಾರ್ಡನಿಂಗ್ ಇಲ್ಲ. ಗಾರ್ಡನಿಂಗ್ ಎಷ್ಟು ಮುಖ್ಯ? ನಮ್ ಕಡೆ ನೀರಿಂದು ವ್ಯವಸ್ಥೆ ಇದ್ರೆ ಗಾರ್ಡನಿಂಗ್ ಮಾಡಕ್ ಚೆನ್ನಾಗಿರ್ತದೆ. ಮೇ ಬಿ ಅವ್ರ ಕಡೆ ವೆಲ್ ಇರಕಿಲ್ಲ ಏನಾರ ಹಿಂಗ, ನಾವು ನಮ್ಮ ಮನೆಯಲ್ಲಿ ವೆಲ್ ಇದೆ ಅಂತ ಹೇಳಿ ನಮಗ್ ನೀರಿಂದ ತಂಚ ಇಲ್ಲ ಅಂತ ಹೇಳಿ ಗಾರ್ಡನಿಂಗ್ ಆಕೈತಿ. ಇಫ್ ದೇರ್ ಇಸ್ ನೋ ವಾಟರ್ ಸಪ್ಲೈ ಪ್ರಾಪರ್ಲಿ ಮತ್ತೆ ಗಾರ್ಡನಿಂಗ್ ಇಟ್ ಇಸ್ ಬಹಳ ತ್ರಾಸ ಆಗ್ತಿದೆ. ಈಗ ಜಗದ ಬೆಲೆ ಸಾಕಷ್ಟು ಇದೆ, ಎಲ್ಲರೂ ಯಾಕೆ ಅಷ್ಟೆಲ್ಲ ಗಾರ್ಡನಿಂಗ್ ಮಾಡೋದು? ಸ್ಕ್ವೇರ್ ಫೀಟ್ ಅಲ್ಲಿ ಮಾರಾಟ ಆಗ್ತಾ ಇದೆ 1,000 ರೂಪಾಯಿಗೆ ಅನ್ನುವಂತ ಸಂದರ್ಭದೊಳಗೆ ಇಷ್ಟೆಲ್ಲಾನು ಜಾಗ ಇಟ್ಕೊಂಡು ನಾವು ಗಿಡಗಳನ್ನ ಬೆಳೆಸ್ಕೊಂಡು ಅವ್ಕೆ ನೀರ್ ಹಾಕೋಂತ ಅದು ಒಂದು ಖುಷಿನ ಬೇರೆ. ಹ್ಞೂ, ನಮ್ಗೆ ಇಂಟ್ರೆಸ್ಟ್ ಐತಿ. ಆಮೇಲೆ ನಮ್ಗೇನ ರೊಕ್ಕ ಸೊಲೆಗ ನಮ್ಗೇನ್ ಇದು ಮಾರುದಿಲ್ಲ. ನಾವು ಎಷ್ಟ್ ನಮ್ಗ ಆಕೇತಿ ಈ ಮನಿ ಹಿಂಗೆ ಮೇಂಟೈನ್ ಮಾಡ್ಕೋತಿರ್ತೇವ್ರಿ. ಇಲ್ಲ, ಇದ್ರಲ್ಲಿ ಮೇನ್ ನಾವು ಇಟ್ಟಿರೋದಂದ್ರೆ ನಮ್ಗೆ ನಮ್ಮ ಅಜ್ಜ ಅಂದ್ರೆ ಎಲ್ಲ ಇವರೆಲ್ಲ ಇದ್ದ ಮನೆ ಇದು ಅಂದ್ರೆ ನಮ್ಮ ಅತ್ತೆಯವ್ರದಾಗ್ಲಿ ಅವ್ರ ತಂದೆ ಇದನ್ ಮಾಡಿ ಕೊಡಿಸಿದ ಮನೆ. ಹೀಗೆ ಹಳೆ ಒಂದು ನಮ್ಮ ಇದು ಇರ್ಲಿ ನೆನಪಿಗಾಗಿ ನಮ್ ಕಡೆಯಿಂದ ಎಷ್ಟ್ ಆಗ್ತದೆ. ಬಟ್ ಇಟ್ ಈಸ್ ಟುಡೇ ತುಂಬಾ ಡಿಫಿಕಲ್ಟ್ ಇದೆ, ಇದು ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇಟ್ಸ್ ವೆರಿ ಕಾಸ್ಟ್ಲಿ. ಬಟ್ ಅದೇ ಒಂದು ವಿಚಾರ, ನಮ್ ಕೈಲಿ ಎಷ್ಟ್ ಆಗ್ತದೆ ಮೇಂಟೈನ್ ಮಾಡಿ ಎಷ್ಟ್ ದಿನ ಇಡ್ಲಿಕ್ಕೆ ಆಗ್ತದೆ ಇಡಬೇಕಂತ ವಿಚಾರ. ಮುಂದೆ ದೇವ್ರದ್ದು ತೆಂಗಿನ ಗಿಡ ಇರ್ತವು, ಮಾವಿನ ಗಿಡ ಇರ್ತವು, ಬೇರೆ ಫಲ ಕೊಡುವಂತ ಹೂ ಕೊಡುವಂತ ಗಿಡಗಳು ಇರ್ತವು. ನಾವು ಮನೆಯಲ್ಲಿ ಎಷ್ಟೋ ಸಾರಿ ಇರೋದಿಲ್ಲ, ಊರಿಗೆ ಹೋಗಬೇಕಾಗತ್ತೆ. ಖಾಲಿ ಬಿಟ್ಟಾಗ ಕಳ್ತನ ಆಗುತ್ತೋ ಏನೋ, ಬಂದು ಬೇಲಿ ದಾಟ ಬರ್ತಾರೋ ಏನೋ, ಇಂಥವೆಲ್ಲ ಇರುತ್ತೆ. ಇರ್ತೀರಿ, ದಟ್ ಈಸ್ ದ ವೇ ಆಫ್ ಲೈಫ್. ತಗೊಳ್ಳಿ, ಯಾರ ಬಂದ್ರು ತಗೊಳ್ರಿ, ನಡೀತೈತಿ. ಬಟ್ ನಮ್ಮ ಅಪ್ಪಣ್ಣ ಅವ್ರು ಇರ್ತಾರೆ, ಅವ್ರಿಗೆ ಕೆಲವು ಟೈಮ್ ಕೇಳ ತಗೋತಾರೋ, ಕೆಲವು ಟೈಮ್ ರಾಬರಿ ಆಗ್ತಾವ, ಪಾರ್ಟ್ ಆಫ್ ಲೈಫ್. ಅದೇ ಅವರು ಇದಾರೆ ಮತ್ತೆ ನೋಡ್ತಾ ಇರ್ತಾರೆ ಅಂತ ಒಳ್ಳೇದು. ನಾನು ಕೂಡ ಯಾರಾದ್ರೂ ಬಂದ್ರೆ ಅವ್ನ ಕಳು ಮಾಡೋ ವಿಚಾರದಲ್ಲಿದ್ರೆ ನಾನೇನಿಲ್ಲಪ್ಪ, ನಿನಗೆ ಬೇಕಾದ್ರೆ ನಾಲ್ಕು ತಗೊಂಡೋಗು, ಅದನ್ನ ಹೊಡೆದು ಅಥವಾ ಇದನ್ ಮಾಡಿ ಕೆಡಿಸ್ಬೇಡ, ಒಳಗಡೆ ಬಂದ ತಗೊಂಡೋಗು ಅಂತ ಕೊಟ್ಬಿಡ್ದ. ಹೀಗಾಗಿ ಅದಕ್ಕೆ ನಾವಾಗಿ ತಿನ್ಬೇಕು, ನಾವೇ ಒಬ್ಬರೇ ತಿನ್ಬೇಕಂತ ಏನಿಲ್ಲ. ಅದು ಮೊದಲಿಂದ ಎಲ್ಲ ಇಲ್ಲಿ ಈ ಜಾಗದಲ್ಲಿ ಹುಟ್ಟಿದ ಗಿಡಗಳವು, ಮರಗಳವು, ಅವಕ್ಕೆ ಒಂದು 50-60 ವರ್ಷ ಮೇಲೆ ಆಗಿದೆ. ಹೀಗಾಗಿ ಅದು ನಮ್ಗೆ ಎಷ್ಟು ಉಪಯೋಗ ಇದು ಮಾಡ್ಲಿಕ್ಕೆ ಆಗ್ತದೆ ನಾವು ಮಾಡ್ತೇವೆ, ಬೇರೆಯವ್ರಿಗೆ ಇದು ಮಾಡಿದ ಈಗ ನಮ್ಮ ಅತ್ತೆಯವ್ರಿಗೆ ಅದು ಹಣ್ಣು ಬರುವಾಗ ಬೇರೆ ಜನಗೆಲ್ಲ ಅದು ಇದು ಅಡಿ ಹಾಕಿ ಇದನ್ ಮಾಡಿ ಅವ್ರಿಗೆ ಕೊಡ್ತಾ ಇರ್ತಾರೆ. ಸೊ ಪೀಪಲ್ ದೇ ಆರ್ ವೆರಿ ಹ್ಯಾಪಿ ಟು ರಿಸೀವ್ ಫ್ರೂಟ್ಸ್. ಮತ್ತೆ ಕೇಳ್ತಾರೆ, ಅಮ್ಮ ಇದು ಫ್ರೂಟ್ಸ್ ಈ ಸಲ ಬಂದಿದೆಯಾ, ಕೊಡ್ತೀರಾ? ಆಗಿದಪ್ಪ, ನಮ್ಮ ಹೊಲದಲ್ಲಿ ನಮ್ಮ ಮನೆಯಲ್ಲಿ ಬೆಳೆದಂತ ಉತ್ಪನ್ನ ಬಹಳ ಖುಷಿ ಕೊಡ್ತಾವ ಕೊಡ್ತೈತ್ರಿ. ಅದಕ್ಕೆ ಹೀಗಾಗಿ ನಾವಷ್ಟೇ ತಿನ್ನೋದಾಗ್ಲಿ ಮತ್ತೆ ಜನಕ್ಕೆ ಬೇರೆ ನಮ್ಮ ಸಂಬಂಧಿಕರಾಗ್ಲಿ ನಮ್ಮ ಫ್ರೆಂಡ್ಸ್ ಆಗ್ಲಿ ಕೊಟ್ಟಾಗ ಅದು ಅವರ ಖುಷಿ ನೋಡಿ ಅದು ಅದಕ್ಕಿಂತ ಹೆಚ್ಚು ನಮಗೆ ಒಳ್ಳೆ ಇದಾಗ್ತದೆ ಅಂತ ಹೇಳಿ ವಿ ಆರ್ ಮೇಂಟೈನಿಂಗ್. ಕೃಷ್ಣ ಹೇ ಕೃಷ್ಣ ಕೃಷ್ಣ ಗಾಳಿಯ ಪಟದಂತೆ ನಾನಯ್ಯ ಆಡಿಸೋ ಸೂತ್ರಧಾರಿ ನೀ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಶ್ರೀಕೃಷ್ಣ ಇಂದು ನಾನು ಮಿಥ್ಯ ನೀನು ಸತ್ಯ. ಈ ಮನೆಗೆ ಅಳಿಯಾಗಿ ಬಂದ್ರಿ ನೀವು. ಅಳಿಯಾಗಕ್ಕಿಂತ ಮುಂಚೆನೆ ಈ ಮನೆ ಪರಿಚಯ ಇತ್ತು ನಿಮ್ಗೆ? ಇಲ್ಲ ರೀ, ಈ ಮನೆ ಏನ್ ಪರಿಚಯ ಇಲ್ಲ, ನಾವು ಇರೋದು ಗದಗ ನಮ್ದು ಪ್ರಾಪರ್. ನಿಮ್ಮ ಮನೆಯವರು ಇಷ್ಟ ಆದಂಗೆ ಮನೆನೂ ಇಷ್ಟ ಆಯ್ತು ಅವಾಗ? ಹಾ, ಮನೆ ನಾನು ಮೊದಲಿಂದಾನೆ, ನಾವು ಗದಗ್ನಲ್ಲಿರುವಾಗ ನಮ್ದು ಪ್ರಾಪರ್ ಗಜೇಂದ್ರ ಹೇಳಿದ್ರೆ ನಮ್ದು ಕೂಡ ಮನೆ ಹೀಗೆ ಇದೆ. ಅದು 60ನೇ ಇಸ್ವಿದಲ್ಲಿ ಅಥವಾ ಮೊದಲು ಕಟ್ಟಿದ್ದು. ನಮ್ದು 6-7 ಎಕರೆದಲ್ಲೇನೆ ಆಯಿಲ್ ಮಿಲ್ ಆಗ್ಲಿ, ನಮ್ದು ಆಯಿಲ್ ಮಿಲ್ ಇತ್ತು ಶೇಂಗಾದ್ದು. ಸೊ ಹೀಗಾಗಿ ಮೊದಲಿಂದಾನೆ ಆಯಿಲ್ ಮಿಲ್, ಕೂಡಿದ ಜನ 20-25 ಜನ ನಾವು ಇರ್ತಾ ಇದ್ವಿ. ದೊಡ್ಡ 8 ಮಲ್ಕೊಳ ಮನೆ, ದೊಡ್ಡ 25 ಜನ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ಒಂದೇ ಟೇಬಲ್, ಇಷ್ಟೆಲ್ಲ ದೊಡ್ಡದಿತ್ತು. ಹಾಗೇನು ಮತ್ತೆ ಅದಕ್ಕೆ ಮತ್ತೆ ನ್ಯಾಚುರಲಿ ಈ ತರ ಇರೋದ್ರಲ್ಲೇ ಚೆನ್ನಾಗಿ ಅನಿಸ್ತದೆ. ನಿಮ್ಮದು ದೊಡ್ಡ ಮನೆತನ, ಇಲ್ಲಿಯೂ ದೊಡ್ಡ ಮನೆತನ, ಅಂತ ಏನು ವ್ಯತ್ಯಾಸ ಆಗ್ಲಿಲ್ಲ. ಆದ್ರೆ ಗಾರ್ಡನ್ ಆಗ್ಲಿ ಅಥವಾ ಮನೆತನ ಅಥವಾ ಮನೆಯ ನಿರ್ವಹಣೆ ಕೂಡ ಬಹಳ ಮುಖ್ಯ ಆಗುತ್ತೆ. ಮನೆಯಲ್ಲಿ ಜನ ಹೇಗಿದ್ದಾರೆ ಅಂತ ನೋಡ್ಬೇಕಂದ್ರೆ ಮನೆ ನಿರ್ವಹಣೆ, ತೋಟ ಮತ್ತೆ ಕೈತೋಟ ಎಲ್ಲವನ್ನು ಕೂಡ ಎಷ್ಟು ಆಕ್ಟಿವ್ ಇದ್ದಾರೆ ಅಂತೇಳಿ ತೋರಿಸುತ್ತಾನೆ. ನೀವು ಯಾವಾಗಾದ್ರೂ ಗಿಡಕ್ಕೆ ನೀರ್ ಹಾಕೋದು, ಹೂ ಕೀಳುದು, ಅದನ್ನ ನೋಡಿ ಖುಷಿ ಪಡೋದು ಮಾಡಿದ್ರೆ? ಹೂನ್ರಿ, ನನಗ ಹೂ ಮುಂಜಾನೆ ದೇವ್ರ ಸಲ್ಯಾಗ ನಾನು ಹೂ ಕೀಳೇ ಇಲ್ಲೇ ಇಡ್ತೇನ್ರಿ. ಆಮೇಲೆ ಮಮ್ಮಿ ಪೂಜಾ ಮಾಡ್ತಾಳ್ರಿ, ನನಗೆ ಸೇರ್ತೈತ್ರಿ ಅವೆಲ್ಲ ಮಾಡಕ್ಕೆ. ಮಕ್ಕಳಿಗೂ ಕಲಿಸ್ತಾರೆ ಇದನ್ನೆಲ್ಲ? ಏ, ಮಕ್ಕಳು ಬಾಂಬೆದಲ್ಲಿ ಇದಾರೆ, ಅವ್ರಿಗೇನಿಲ್ಲ, ಅದ್ಯಾರ ಎಲ್ಲ ಕಮರ್ಷಿಯಲ್ ಇರೋದಲ್ಲಿ, ಅವ್ರೇನು ಅಂತದ್ಯಾರು ಏನ್ ಮಾಡೋದಿಲ್ಲ. ಬರ್ತಾರೆ ಹಾಲಿಡೇಸ್ ಅಷ್ಟೇ, ಬಂದು ಒಂದ್ 4-5 ದಿನ ಇದ್ದು ಹೋಗ್ಬಿಡ್ತಾರೆ, ಮತ್ತೇನ್ ಮಾಡೋದಿಲ್ಲ. ನಮ್ದು ನಾವು ಸಾಕಷ್ಟು ಹೊಲ ಮತ್ತಿದು ಇದ್ದು ಅಂತಕೊಂಡು ನಾನು ಜಾಸ್ತಿ ಇಂಟ್ರೆಸ್ಟ್ ತಗೊಂಡು ಬಂದಾಗೆಲ್ಲ ಏನಾದ್ರೂ ಮಾಡಿಫಿಕೇಶನ್ ಮಾಡ್ಬೇಕಾದ್ರೆ ಮತ್ತೇನಾದ್ರೂ ಸ್ಪ್ರಿಂಕ್ಲಿಂಗ್ ಟೈಪ್ ಏನಾದ್ರೂ ನೀರಿಂದ ಏನಾದ್ರೂ ಸ್ಪ್ರಿಂಕಲ್ಸ್ ಬಂದಿದಾವೆ, ಇದಾಗಿದಾವೆ. ಹಾಗಾಗಿ ಅದರಲ್ಲಿ ನಾನು ತಿಳಿದ ಮಟ್ಟಿಗೆ ಏನಾದ್ರೂ ಮಾಡೋದೆಲ್ಲ ಮಾಡ್ತಾ ಇರ್ತೇನೆ. ಸೊ ವಿತ್ ಮೈ ಪರ್ಸನಲ್ ಇಂಟ್ರೆಸ್ಟ್ ಐ ಮೇಂಟೈನ್ ಆಲ್ಸೋ. ಜೀವನದ ಆದರ್ಶ ಏನು, ಹೇಗಿರ್ಬೇಕು ನಾವು? ಒಂದೇದ್ದು ಸಿಂಪ್ಲಿಸಿಟಿ, ಎಷ್ಟಾದ್ರೂ ಇರ್ಲಿ, ದೊಡ್ಡದಿರ್ಲಿ, ಇದು ಇರ್ಲಿ, ಅದೇನು ಇವತ್ತಿರ್ತದೆ ನಾಳೆ ಇರ್ಲಿಕ್ಕಿಲ್ಲ. ಸಿಂಪ್ಲಿಸಿಟಿ ಒಂದಿರ್ಬೇಕು. ಲಿವ್ ಅಂಡ್ ಲೆಟ್ ಅದರ್ಸ್ ಲಿವ್ ಹ್ಯಾಪಿಲಿ. ಹೆಲ್ಪ್ ಮಾಡ್ತಾ ಇರ್ಬೇಕು. ಅದೇನು ಅವರಿಂದ ನಮ್ಗೆ ಏನಾದ್ರೂ ಸಿಗ್ತದೆ ಅಂದ್ರೆ ಮಾಡ್ಬೇಕಂತೇನಿಲ್ಲ. ಹೀಗಾಗಿ ನೀವು ಅದರಲ್ಲಿ ಮಾಡೋದ್ರಿಂದ ನಿಮ್ಗೆ ಸೆಲ್ಫ್ ಎಂಜಾಯ್ಮೆಂಟ್ ಆಗ್ಲಿ, ಸೆಲ್ಫ್ ಇದಾಗ್ಲಿ, ನಿಮ್ಗೆ ಗೊತ್ತಾಗ್ತದೆ ಮಾಡ್ತಾ ಹೋದಾಗೆಲ್ಲ. ಸೊ ಅದು ಮಾಡಿ ನೋಡ್ಬೇಕು, ಅದು ಹೇಳಿ ಉಪಯೋಗಿಲ್ಲ, ಮಾಡಿ ನೋಡಿದಾಗ ನೀವು ಎಂಜಾಯ್ ಮಾಡ್ತೀರ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತಾರೆ. ಹಾಗೇನ್ ಬಚ್ಚಿಟ್ಟಿದ್ದೆ ಅನ್ನಕ್ ಬರೋದಿಲ್ಲ ರೀ. ಬಚ್ಚಿಟ್ಟದಕ್ಕಿಂತನೂ ಏನೋ ಜನ ನಾನ್ ನಾಳೆ ಇರ್ಲಪ್ಪ ಅಂತೇಳಿ ಕೂಡಿ ಹಾಕೋ ಒಂದು ಭವಿಷ್ಯದ ಬಗ್ಗೆ ವಿಚಾರ ಮಾಡೋ ಇದೇನಿರ್ತದೆ ಅದು ಬೇರೆ. ಬಟ್ ಭವಿಷ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡು ಬೇರೆ ಎಲ್ಲ ಇದನ್ ಮಾಡೋದ್ರಿಂದ ಇನ್ನೂ ಒಳ್ಳೆ ನಮ್ಗೆ ಸಂತೋಷ ಸಿಗುತ್ತೆ ಅಂತ ನಂದು ವಿಚಾರ. ಅದೇ, ಎಲ್ಲರೂ ಖುಷಿಯಾಗಿರ್ಬೇಕು, ನಮ್ದು ಏನ್ ಯೋಗದಾನ ಇರ್ತೈತಿ ಅಷ್ಟು ಮಾಡ್ಬೇಕು ನಾವು. ಮಕ್ಕಳಿಗೆ ಹೇಳ್ತಾರೆ ಅದನ್ನೆಲ್ಲ? ಈಗಿನ ಮಕ್ಕಳ ಕೇಳಿದ್ರ ಹೇಳ್ತೇವೆ. ನಮ್ಗಿರೋದು ಒಬ್ಬನೇ ಮಗ, ಅವನು ಆದಷ್ಟು ಅದು ಏನಾಗ್ತದೆ ನಾವು ಮನೆಯಲ್ಲಿ ಹೇಗೆ ನಾವು ಪ್ರವೃತ್ತಿ ಇರ್ತದೆ ಅದು ಅವ್ರು ಕಲ್ಕೊಂತಾರೆ. ಸೊ ನಾವು ತಂದೆ ತಾಯಿ ಆದವರು ಹೇಗ್ ನಾವು ಆಚರಣೆ ಮಾಡ್ತಿರ್ತೇವಲ್ಲ ಅದ್ರ ಮೇಲೆ ಆ ಮಕ್ಕಳ ಮೇಲೆ ನೀವು ಏನು ಹೇಳದೇ ಇದ್ರು ಕೂಡ ಅವ್ರಿಗೆ ಬರ್ತದೆ ಅದು. ಸೊ ಇದನ್ನ ನಾವು ನೆನ್ಪಿಟ್ಕೋಬೇಕು, ನಾವು ಕಲಿಸ್ಬೇಕಾಗಿಲ್ಲ ಅವ್ರಿಗೇನು, ನಾವು ಹೇಗಿರ್ತೇವೆ ಅದು ಅವ್ರು ನೋಡ್ತಾ ಇರ್ತಾರೆ. ಸೊ ಹೀಗಾಗಿ ನನ್ನ ಮಗ ಕಲ್ಕೊಂಡಿದ್ದಾನೆ ಸಾಕಷ್ಟು. ಒಂದು 80-80% ಅವ್ನು ನಾವು ಏನು ಮಾಡ್ತಿರ್ತೇವೆ ಇದೆಲ್ಲ ಅವನ್ ಕೂಡ ಅವನ ಇದರಲ್ಲಿ ಗುಣಗಳು ಬಂದಿದೆ. ಸೊ ವಿ ಆರ್ ಹ್ಯಾಪಿ. ಅವಂಗೀಗ ನಾವು ಈ ಕಾಲದ ಕರ್ಣ ಅಂತ ಇವ ನಾವು ಆಕ್ಚುಲಿ. ಅವಂಗೆ ದಾನ ಬಾಳ ಮಾಡ್ತಾನೆ, ಫ್ರೆಂಡ್ಸ್ ಸಹಾಯ ಮಾಡ್ತಾನ್ರಿ. ಯಾವಾಗ 3 o'clock ರಾತ್ರಿನೂ ಅವ್ನ ಫ್ರೆಂಡ್ಸ್ ಯಾರ ಕರೆದ್ರೆ ಡೆಫಿನೆಟ್ಲಿ ಹೋಗ್ತಾನೆ, ಅವನು ಹೆಲ್ಪ್ ಮಾಡ್ತಾನೆ. ಮಾಡೋದು ನಿಮ್ಗೆ ಏನ್ ಅನ್ಸುತ್ತೆ? ಚಲೋ ಅನಿಸ್ತೈತಿ ದಟ್ ವಿ ಹ್ಯಾವ್ ಗಿವನ್ ಗುಡ್ ಸಿಟಿಸನ್ಸ್ ಟು ದಿಸ್ ಕಂಟ್ರಿ. ಎಸ್, ಒಳ್ಳೆ ಮಗನ್ ದೇಶಕ್ಕೆ ಕೊಟ್ಟಂಗ ಆಯ್ತು. ಹೂನ್ರಿ, ಅಲ್ವಾ? ಹೂನ್ರಿ. ಹಂಗ್ ಮಾಡಿದಾಗ ನಾವು ಒಂದ್ ಸ್ವಲ್ಪ ಅವ್ರನ್ನ ಹೊಗಳ್ಬೇಕು. ಎಸ್, ಡೆಫಿನೆಟ್ಲಿ ಅಪ್ರಿಶಿಯೇಟ್ ಮಾಡಿದ್ರೆನ ಮುಂದೂ ಅವ್ ಚಲೋ ಕೆಲಸ ಮಾಡ್ತಾನೆ. ಭೂಮರೆಡ್ಡಿ ಅವ್ರು ಹೇಳ್ತಾ ಇದ್ರು, ಮಕ್ಕಳು ನಾವ್ ಹೇಳಿದ್ದನ್ನ ಕೇಳಲ್ಲ, ಆದ್ರೆ ನಾವ್ ಮಾಡಿದ್ದನ್ನ ನೋಡ್ತಾರ. ಖರೇನರಿ, ನಾವು ಜಾಯಿಂಟ್ ಫ್ಯಾಮಿಲಿನಾಗ ಇರ್ತೇವಿ. ನಮ್ಮ ನನ್ನ ಫಾದರ್ ಇನ್ ಲಾ, ಮದರ್ ಇನ್ ಲಾ, ಬ್ರದರ್ ಇನ್ ಲಾ, ಅವ್ರ ಮಿಸ್ಸಸ್, ಅವ್ರ ಮಗ, ನಾನು, ನಮ್ ಮನೆಯವರು ಮತ್ತ ಗೌರು. ಈಗ ನನ್ನ ಮಗಂದನು ಲಗ್ನ ಆಗಿದೆ. ಸೊ ಇಷ್ಟೆಲ್ಲಾರು ಅಂಡರ್ ಒನ್ ರೂಫ್ ಇರ್ತೇವೆ ಬಾಂಬೆದಾಗ ಥಾನಾನಲ್ಲಿ. ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ ತಾಯ ಮಮತೆ ಎಂಬುದೇ ನಮಗೆ ರಕ್ಷೆಯು ಹಿರಿಯರ ನುಡಿ ರತ್ನವೇ ಬಾಳಿನ ಬೆಳಕು ಬಾಳಿನ ಬೆಳಕು ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಮನೆಯಲ್ಲಿ ಭಾಷೆ ಮರಾಠಿ ಅನ್ಸುತ್ತೆ ಮರಾಠಿ ಕನ್ನಡ ಇಂಗ್ಲಿಷ್ ಹಿಂದಿ ನಾಲ್ಕು ಭಾಷಾ ಮಾತಾಡ್ತೇವ್ರಿ ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಎಲ್ಲ ಭಾಷೆ ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಯಾಕಂದ್ರೆ ತಮ್ಮನ್ನ ಮೀಸಸ್ ಏನಿದ್ದಾರೆ ಅವ್ರು ಪುನಾದವರು ಅವ್ರಿಗೆ ಮರಾಠಿ ಅವರು ಹೀಗಾಗಿ ಅವಳು ಬಂದಾಗ ಮರಾಠಿ ಇತ್ತು ಇವಳು ಬಂದಾಗ ಸ್ವಲ್ಪ ಕನ್ನಡ ಕಡಿಮೆ ಇಂಗ್ಲಿಷ್ ಎಲ್ಲ ಇತ್ತು ಹೀಗಾಗಿ ನಾವು ಮನೆಯಲ್ಲಿ ಇರುವಾಗ ಕನ್ನಡನೇ ಮಾತಾಡೋದು ಸೊ ಮಹಾರಾಷ್ಟ್ರದಲ್ಲಿ ಇದ್ರು ಕೂಡ ಮನೆಯಲ್ಲಿ ಕನ್ನಡನೇ ಇದೆ ಹೀಗಾಗಿ ಅದು ಎಲ್ಲ ಲ್ಯಾಂಗ್ವೇಜು ಕೆಲಸದವರ ಜೊತೆ ಆಯ್ತು ಮತ್ತೆ ಫ್ರೆಂಡ್ಸ್ ಆಯ್ತು ಮನೆಯಲ್ಲಿ ಮಾತಾಡುವಾಗ ಆಲ್ ಮಿಕ್ಸ್ ಭಾಷೆನೇ ಆಗಿದೆ ಈಗ ಭಾಷಾ ಬಾಂಧವ್ಯ ಕೂಡ ಬಹಳ ದೊಡ್ಡದಲ್ಲ ಹೌದ್ರಿ ಯಾಕಂದ್ರೆ ನೀವು ಎಷ್ಟು ಭಾಷಾ ಮಾತಾಡ್ತಾರೆ ಅಷ್ಟು ಜನದ ಜೊತೆ ನಿಮ್ದು ಇದಾಗ್ತದೆ ಸಂಬಂಧ ಬೆಳೀತದೆ ಒಂದೇ ಇದ್ರೆ ನಾವು ಮತ್ತೆ ಇನ್ನೊಬ್ಬರ ಭಾಷೆನ ತಿಳಿಲಾಗ ನಾವು ಅವ್ರ ಜೊತೆ ಮಾತಾಡೋದಿಲ್ಲ ಅಲ್ಲ ತಿಳಿದ್ರೆ ಮಾತಾಡೋ ನಮ್ ಫಾದರ್ ಮಿಸ್ಟರ್ ವೈ ಡಿ ಪಾಟೀಲ್ ಎಕ್ಸ್ ಎಂ ಡಿ ಆಫ್ ನ್ಯೂ ಇಂಡಿಯಾ ಇದ್ರು ಅವ್ರಿಗಂತೂ 7-8 ಭಾಷಾ ಬರ್ತಿದ್ದು ಯಾರು ಅವ್ರ ಕೂಡ ಯಾವ ಭಾಷಾನಾಗ ಇರ್ತಿದ್ರು ಸಪೋಸಿಂಗ್ ಈಸ್ ಅ ಮಹಾರಾಷ್ಟ್ರನ್ ಇವ್ರು ಮರಾಠಿನಾಗ ಮಾತಾಡ್ತಿದ್ರು ತಮಿಳ್ ಏನಿದ್ರ ಇವ್ರು ತಮಿಳ್ನಾಗ ಮಾತಾಡ್ತಿದ್ರು ಬೆಂಗಾಲಿ ಇದ್ರ ಸ್ವಲ್ಪ ಸ್ವಲ್ಪ ಬೆಂಗಾಲಿ ಬರ್ತಿತ್ತು ಹಿ ವುಡ್ ಸ್ಪೀಕ್ ಟು ದೆಮ್ ಇನ್ ದೇರ್ ಲ್ಯಾಂಗ್ವೇಜ್ ಈ ರೀತಿಯಾಗಿ ಕೂಡು ಕುಟುಂಬ ಇರ್ತೀವಿ ಒಂದೇ ಮನೆಯಲ್ಲಿ 15 ಜನ 20 ಜನ 12 ಜನ ಹಿಂಗ ಮಕ್ಕಳು ಮೊಮ್ಮಕ್ಕಳು ಅಜ್ಜಿ ಅಜ್ಜ ಎಲ್ಲರೂ ಜೊತೆಗಿರು ಸರಿಯಾ ಸರಿ ರೀ ಬಹಳ ಚೆನ್ನಾಗಿರ್ತದೆ ಎಲ್ಲರೂ ಒಂದ್ ಕಡೆ ಕೂಡೆ ಊಟ ಮಾಡುದು ಕೂಡೆ ಕೆಲಸ ಮಾಡುದು ಚೆನ್ನಾಗಿರ್ತದೆ ಇದರಿಂದ ಏನಾಗ್ತದೆ ಅಂದ್ರೆ ಒಂದು ಮನುಷ್ಯನಿಗೆ ಪೇಷನ್ಸ್ ಆಗಿ ಬೆಳೀತದೆ ಆಮೇಲೆ ಕೊಡ್ತೊಳ್ಳೋದಾಗ್ಲಿ ಇದರಲ್ಲಿ ಇದಾಗೋದಿಲ್ಲ ಎಲ್ಲದ್ರ ಚಿಕ್ಕ ಇರೋದ್ರಿಂದನೇ ಕೊಡ್ತೊಳ್ಳೋದು ಅವನಿಗೆ ಬಂದ್ಬಿಡ್ತದೆ ವ್ಯವಹಾರದಲ್ಲಿ ಇದು ನಂದೇ ನಾನು ಅಂತ ಒಬ್ಬನೇ ಇದ್ದಾಗ ನಂದೇ ನಾನು ಅನ್ನೋದು ಬೆಳೆಯೋದಿಲ್ಲ ಹೀಗಾಗಿ ಒಂದ್ ರೀತಿ ಬಟ್ ಅದರಲ್ಲಿ ಕೂಡ ಪಾಯಿಂಟ್ಸ್ ಇದಾಗ್ತದೆ ಬಟ್ ಹೊಂದಾಣಿಕೆ ಬೇಕು ನಾನು ಹೊಂದಾಣಿಕೆ ಮಾಡೋದಿಲ್ಲ ಅಂದ್ರೆ ಮತ್ತೆ ಕೂಡ ಇರ್ಲಿಕ್ಕೆ ಆಗೋದಿಲ್ಲ ಹೊಂದಾಣಿಕೆ ಅಂದ್ರೆ ಈಗ ದೊಡ್ಡ ಶ್ರೀಮಂತರು ಇರ್ತಾರೆ ಅವ್ರ ದುಡ್ಡಿನ ಸಮಸ್ಯೆ ಇರಲ್ಲ ದೊಡ್ಡ ದೊಡ್ಡ ಬಂಗ್ಲೆ ಇರ್ತದೆ ಜಾಗದ ಸಮಸ್ಯೆ ಇರಲ್ಲ ಆದ್ರೆ ಸಣ್ಣ ಪುಟ್ಟ ಮಾನಸಿಕ ಸಮಸ್ಯೆಗಳು ಬರ್ತವೆ ಅಂಡರ್ಸ್ಟ್ಯಾಂಡಿಂಗ್ ಸಮಸ್ಯೆಗಳು ಬರ್ತವೆ ಒಬ್ಬರು ಮನಸ್ಸನ್ನು ಒಬ್ಬರು ಪ್ರೈವಸಿ ಬಯಸ್ತಾರೆ ಒಬ್ರು ಗುಂಪು ಬಯಸ್ತಾರೆ ಈಗ ಒಬ್ಬರಿಂದ ಒಬ್ಬರಿಗೆ ಮತ್ತೆ ಅವ್ರು ಬೆಳೆದಂತ ವಾತಾವರಣ ತಂದೆ ತಾಯಿಗಳ ಸಂಸ್ಕೃತಿ ಇವೆಲ್ಲವೂ ಕೂಡ ಕೌಂಟ್ ಆಗ್ತಾವ ಕೌಂಟ್ ಆಗ್ತದ್ರಿ ಅದಕ್ಕೆ ಹಿರಿಯರು ಮನೆಯಲ್ಲಿ ಇರೋರು ಏನಾಗ್ತದಲ್ಲ ಅವರು ಕೂಡ ಸ್ವಲ್ಪ ಲಕ್ಷ್ಯ ಇಟ್ಟು ಅವ್ರಿಗೆ ಇದ್ರೆ ಮದುವೆ ಆದ ತಕ್ಷಣನೇ ಆಗ್ಲಿ ಒಂದು ಅವ್ರಿಗಾಗ್ಲಿ ಒಂದು ಬೆಡ್ರೂಮ್ ಅಂದ್ರೆ ಒಂದೇ ಇದರಲ್ಲಿ ಆಗ್ಲಿ ಇದ್ರ ಮಾಡೋದಕ್ಕಿಂತ ರೂಮ್ ಮನೆ ಸ್ವಲ್ಪ ಚಿಕ್ಕದ ಬೀಳ್ತಾ ಇದ್ರೆ ದೊಡ್ಡದು ತಗೋಬೇಕಾಗ್ತದೆ ಮತ್ತೆ ಅವ್ರಿಗಾಗ್ಲಿ ಬೇಕಾಗುವ ವೆಹಿಕಲ್ ಆಗ್ಲಿ ಏನಾದ್ರೂ ಇರ್ಲಿ ಒಂದೇ ಇಟ್ಟು ಎಲ್ಲರೂ ಅದೇ ಮಾಡ್ಬೇಕು ಹಾಗಿಲ್ಲ ಹೀಗೆ ಚೇಂಜಸ್ ನಾವು ನಮ್ಗೆ ಏನೇನು ಯಾರಿಗೆ ಏನೇನು ಬೇಕೋ ಅಷ್ಟು ಬೇಸಿಕ್ ನಲ್ಲಿ ಸ್ವಲ್ಪ ಲಕ್ಷ್ಯ ಇಟ್ಟರೆ ಏನ್ ತೊಂದರೆ ಏನಾಗೋದಿಲ್ಲ ಅದು ನಾವು ಏನೋ ಲಕ್ಷ ಇಡಲ್ಲಪ್ಪ, ಒಬ್ಬನೇ ನಾನು ಎಲ್ಲ ಮಾಡ್ತೇನೆ ನಿನ್ಗೇನು ಅಂದ್ರೆ ಮತ್ ಕೂಡಿರಕ್ ಆಗೋದಿಲ್ಲ, ಹೀಗಾಗಿ ಬದ್ಲಿ ಆಗ್ತದೆ. ಒಂದು ಏನಂದ್ರೆ ಒಬ್ರು ದಾನ ಮಾಡ್ಬೇಕು ಅಂತಾರೆ, ಒಬ್ರು ಕೂಡಿಡಬೇಕು ಅಂತಾರೆ, ಜಿ ಪೂರ್ಣತನ ಇರುತ್ತೆ ಕೆಲವೊಂದ್ಸಲಕ್ಕೆ, ಕೆಲವೊಂದು ದಿಲ್ದಾರ್ ಇರ್ತಾರೆ, ಏನ್ ಬೇಕಾದ್ರೂ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ತಾರೆ, ಕೆಲವೊಂದ್ ಕ್ಷಣಕ್ಕೆ ಮಾಡಬಾರ್ದು ಅಂತ ಇರ್ತದೆ. ಅಂದ್ರೆ ಒಂದು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಇಷ್ಟೆಲ್ಲ ವೆರೈಟಿ ಜನ ಇರ್ತಾರೆ ಅಲ್ವಾ? ಇರ್ತಾರ್ರಿ, ಅದು ಅದ್ರ ಎಲ್ಲರದು ಸ್ವಭಾವ ಹುಟ್ಟಿದ ಮೇಲೆ ಬೇರೆ ಬೇರೆ ಇರ್ತೈತಿ, ಯಾರ್ದು ಹೆಂಗ್ ಹೆಂಗ್ ಇರ್ತದೆ. ಅದು ಅದಕ್ಕೆ ದೇವ್ರ ಏನ್ ಮಾಡ್ತಾನೆ, ಲಗ್ನ ಆಗಿ ಕೊಟ್ಟಾಗ ಪತ್ನಿ ಏನ ಅಥವಾ ಬರ್ತ ಹೆಂಡತಿ ಬರ್ತಾಳೆ ಅವಳು, ಮತ್ತೆ ಅವಾಗ ಮನುಷ್ಯ ಬದ್ಲಿ ಆಗ್ತಾನೆ, ಕಂಟ್ರೋಲ್ ಆಗ್ತದೆ ಅಂದ್ರೆ ಯಾವ್ದು ಬೇಕು ಯಾವ್ದು ಬೇಡ ಅವಾಗ ಮತ್ತೆ, ಹೀಗಾಗಿ ಮನುಷ್ಯ ಸುಧಾರಣೆ ಆಗ್ತದೆ. ಅದು ಒಂದೇ ಇರೋದಿಲ್ಲ, ಜನ ಜಾಸ್ತಿ ಇರೋದ್ರಿಂದ ವೈವಿಧ್ಯಮಯವಾದಂತ ವಿಚಾರಗಳು ಇರುವಾಗ ಕೂಡ ಬದುಕುದು ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ದೊಡ್ಡ ಮನಸ್ಸು ಅವೆಲ್ಲ ಬೇಕಾಗುತ್ತೆ. ಹೂನ್ರಿ, ಮೇನ್ಲಿ ಹೆಣ್ಮಕ್ಳಗ ಬಹಳ ಅಡ್ಜಸ್ಟ್ ಆಗುದ ಇದಿರ್ಬೇಕು. ದೇವ್ರ ಕೊಟ್ಟಾನ ಹೆಣ್ಮಕ್ಳಗ ಸ್ವಲ್ಪ ಅಡ್ಜಸ್ಟ್ ಮಾಡುದು ಶಕ್ತಿ ಕೊಟ್ಟಾನ. ಮೇನ್ ಮನಿ ಹೆಣ್ಮಗಳ ಶಾಂತಿಗೆ ಚೆನ್ನಾಗಿ ಎಲ್ಲಾರು ಕೂಡ ಹೊಂದ್ಕೊಂಡ್ರ ಕೂಡಿರೋದು ಬಹಳ ಚಲೋ. ಇದುವರೆಗೆ ಮನೆ ಮುಂದಿನ ಕೈತೋಟ ಮತ್ತು ಕೂಡು ಕುಟುಂಬದ ಕುರಿತು ಒಂದು ಆತ್ಮೀಯ ಸಂವಾದವನ್ನು ಕೇಳಿದಿರಿ. ಭಾಗವಹಿಸಿದ ದಂಪತಿಗಳು ಭಾಗ್ಯಲಕ್ಷ್ಮೀ ಭೂಮರೆಡ್ಡಿ ಹಾಗೂ ಪ್ರಮೋದ್ ಭೂಮರೆಡ್ಡಿ. ಕಾರ್ಯಕ್ರಮ ಪ್ರಸ್ತುತಿ ಹೇಮಂತ್ ರಾಮಡಗಿ, ಪ್ರಸ್ತುತಿ ಸಹಕಾರ ಚಂದ್ರಶೇಖರ್ ತೆಂಬದಮನಿ. ಈಗ ಕೃಷಿರಂಗದಲ್ಲಿ ಸವದತ್ತಿ ತಾಲೂಕು ಹಳಕಟ್ಟಿಯ ಸಿದ್ದಪ್ಪ ಗುಳಪ್ಪ ನೆಲಗುಡ್ಡ ಹಾಗೂ ಸಂಗಡಿಗರಿಂದ ಕರಡಿ ಮಜಲು. Thank you.